ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹಾಗೆಯೇ ನಮ್ಮ ಜೊತೆಯಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸ್ವಾಗತ. ಧನ್ಯವಾದಗಳು ಸರ್. ಈ ನಮ್ಮ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಈಗ ವಿನೋದ್, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸರಿ ಚೆನ್ನಾಗಿ ಮಳೆಯಾಗಿದೆ. ಹೌದು ಸರ್. ಅದಕ್ಕನುಗುಣವಾಗಿ ನಮ್ಮ ರೈತ ಬಾಂಧವರು ಭತ್ತದ ಗದ್ದೆನೆಲ್ಲ ಚೆನ್ನಾಗಿ ತಯಾರು ಮಾಡಿ ಬಹುತೇಕ ನಾಟಿ ಕಾರ್ಯವನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ. ಹೌದು. ಮತ್ತು ಕೆಲವು ಕಡೆಗಳಲ್ಲಿ ಮುಂಚಿತವಾಗಿ ನಾಟಿ ಮಾಡಿರೋಂಥವರು ಈಗ ಬೆಳೆ ಒಂದು 30-45 ದಿವಸದ ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ಈ ಭತ್ತದ ಬೆಳೆಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಈ ಗರಿ ಸುತ್ತುವಂಥ ಹುಳುವಿನ ಒಂದು ಹಾವಳಿ ಕಂಡುಬಂದಿದೆ. ಇದು ಬಹಳ ತುರ್ತಾಗಿ ನಮ್ಮ ರೈತ ಬಾಂಧವರು ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಷಯ ತಜ್ಞರಾದಂಥ ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರು ಮಾಹಿತಿ ಮಾಡಿಕೊಡ್ತಾರೆ. ಅವರ ಸಂದರ್ಶನ ಸ್ವಲ್ಪ ಕೇಳೋಣ ಅಲ್ವೇ ಪ್ರಾರಂಭದಲ್ಲಿ? ಖಂಡಿತ ಸರ್. ಈಗ ಅವರ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಆತ್ಮೀಯ ಕೇಳಿದರೆ, ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಯ ನಾಟಿ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಎಲ್ಲೆಲ್ಲಿ ಈ ಭತ್ತದ ಸಸಿಗಳನ್ನು ನಾಟಿ ಮಾಡಿದರೆ ಅಂತಹ ಕಡೆಗಳಲ್ಲಿ ಈ ಎಲೆ ಸುರುಳಿ ಹುಳುವಿನ ಕೀಟದ ಬಾಧೆ ಕಂಡುಬಂದಿರೋದು ವರದಿಯಾಗಿದೆ. ಈ ಕೀಟದ ಒಂದು ಹಾವಳಿ ಬಗ್ಗೆ, ಇದರ ನಿಯಂತ್ರಣದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲುವಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದಂಥ ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಭತ್ತದ ಬೆಳೆಗೆ ಎಲೆ ಸುರುಳಿ ಹುಳುವಿನ ಹಾವಳಿ ಈ ಕೊಡಗು ಜಿಲ್ಲೆಯಲ್ಲಿ ಕಂಡುಬಂದಿರೋದು ವರದಿಯಾಗಿದೆ. ಮುಖ್ಯವಾಗಿ ಹೇಗೆ ಇದು ಕಂಡುಬರುತ್ತೆ ಅಂತೀರಿ ಗದ್ದೆನಲ್ಲಿ? ಸಾಮಾನ್ಯವಾಗಿ ಸರ್, ಈಗ ತಾವು ಆಗ್ಲೇ ಹೇಳಿದಾಗೆ ಕೊಡಗು ಜಿಲ್ಲೆಯಾದ್ಯಂತ ನಮ್ಮ ಭತ್ತ ಅಂತಕ್ಕಂಥದ್ದೊಂದು ಪ್ರಮುಖವಾದಂತ ಬೆಳೆ, ಅದರಲ್ಲೂ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರ ಬೆಳೆ. ಸೊ ಈ ಭತ್ತದ ಕೃಷಿ ಚಟುವಟಿಕೆ ಈಗಾಗಲೇ ಪ್ರಾರಂಭ ಆಗಿದ್ದು, ಸಾಮಾನ್ಯವಾಗಿ ನಮ್ಮ ಜಿಲ್ಲೆ 5 ತಾಲೂಕುಗಳಲ್ಲೂ ಕೂಡ ಈ ಭತ್ತದ ನಾಟಿ ಕಾರ್ಯ ಈಗಾಗಲೇ ಬಹುತೇಕ ಮುಗಿದೋಗಿದೆ. ಸೊ ಈಗ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ, ಇನ್ನು ಕೆಲವು ಕಡೆ ಏನಪ್ಪಾ ಅಂದ್ರೆ ಅಲ್ಲಲ್ಲೇ ಎಲ್ಲಾದ್ರೂ ಈಗ ನೇರ ಬಿತ್ತನೆ ಮಾಡ್ತಕ್ಕಂಥವ್ರು ಅಥವಾ ಡ್ರಮ್ ಸೀಡರ್ ಮುಖಾಂತರ ಉಪಯೋಗ ಮಾಡೋರು ಇನ್ನು ಸ್ವಲ್ಪ ಸ್ವಲ್ಪ ಕೆಲವು ಪ್ರದೇಶಗಳಲ್ಲಿ ಮಾಡ್ತಿದ್ದಾರೆ. ಬಟ್ ಬಹುತೇಕ 90% ನಮ್ಮ ನಾಟಿ ಕಾರ್ಯ ಈಗಾಗಲೇ ಮುಗಿದೋಗಿದೆ. ಸೊ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ನಾಟಿ ಮಾಡಿದ್ಮೇಲೆ ಈಗ ನಮಗೆ ಮಳೆ ವಾತಾವರಣ ಆಗಿದೆ ಅಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ನಮ್ಮ ಕೊಡಗು ಜಿಲ್ಲೆಯಾದ್ಯಂತ. ಅದರಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈಗ ನಮಗೆ ಮಳೆ ಬಿಟ್ಟು ಬಿಸಿಲು ಬರೋದು, ಮೋಡ ಕವಿದ ವಾತಾವರಣ ಇಂಥದ್ದು ತುಂಬಾ ಬರ್ತಾ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ತುಂತುರು ಮಳೆಯನ್ನೇ ಜಾಸ್ತಿ. ಮತ್ತೆ ಈಗ ನಾಟಿ ಮಾಡಿ ಈಗ ಎಲ್ಲಿ 1-1.5 ತಿಂಗಳಾಗಿರುತ್ತೆ, ನಾವು ಹೇಳದಾಗೆ ಒಂದು 30-45 ದಿನ ಎಲ್ಲಾಗಿರುತ್ತೆ. ಸೊ ಅಂತ ಪ್ರದೇಶಗಳಲ್ಲಿ ಈ ಒಂದು ಎಲೆ ಸುಳ್ಳಿ ಹುಳಿನ ಬಾಧೆ ಜಿಲ್ಲೆಯಾದ್ಯಂತ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಏನಪ್ಪಾ ಅಂದ್ರೆ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೂ ಕೂಡ ಎಲ್ಲ ಜಿಲ್ಲೆಯಲ್ಲಿರತಕ್ಕಂಥ ರೈತರುಗಳು ತಮ್ಮ ಈ ಒಂದು ಸಮಸ್ಯೆಯನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸಿದರೆ, ಕೆಲವರು ನೇರವಾಗಿ ಆ ಭತ್ತದ ಪೈರನ್ನು ಕಿತ್ಕೊಂಡು ಬಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತದೆ, ಇದು ಮುಖ್ಯವಾಗಿ ಬಂದಿರತಕ್ಕಂಥದ್ದು ಭತ್ತದ ಗದ್ದೆಯಲ್ಲಿ ಎಲೆ ಸುರುಳುವಿನ ಬಾಧೆ ಅಂತ ಹೇಳ್ತೀವಿ, ಲೀಫ್ ಫೋಲ್ಡರ್ ಇನ್ಸೆಕ್ಟ್ ಕೀಟದ ಬಾಧೆ. ಸೊ ಈ ಒಂದು ಕೀಟದ ಬಾಧೆಯಿಂದ ನಾವು ಆ ಒಂದು ಏನು ಭತ್ತ ಎಲ್ಲ ಬೆಳಗಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಸರ್, ಇದು ಈ ನಮ್ಮಲ್ಲಿ ಈಗ ಗದ್ದೆಯಲ್ಲಿ ಇದು ಎಲೆ ಸುರುಳಿ ಹುಳುವಿನ ಬಾಧೆ ಅಂತ ನಾವು ಹೇಗೆ ಇದನ್ನ ಗುರುತಿಸಬೇಕು ಅಂದ್ರೆ, ಹೌದು, ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತ. ಹಾನಿಯ ಲಕ್ಷಣ ಹೇಗಿರ್ತದೆ ಅಂದ್ರೆ, ಈ ನಾಟಿ ಮಾಡಿದ ಗದ್ದೆಗಳಲ್ಲಿ ಏನಾದ್ರೂ ಇದನ್ನ ಕಂಡು ಬಂದಿದ್ರೆ ಎಲೆ ಸುರುಳಿ ಹುಳಿ ಏನ್ ಮಾಡುತ್ತೆ ಅಂದ್ರೆ, ಎಲೆ ಹಂಚನ್ನ ಅಂದ್ರೆ ಈ ನಮ್ದು ಏನಿರ್ತದೆ ಭತ್ತದ ಗರಿ ಏನಿರುತ್ತಲ್ಲ ಅದರ ಹಂಚನ್ನ ಮಡಚ್ಕೊಂಡು ಸುರುಳಿ ಸುತ್ತಕೊಂಡು ಎಲೆಯ ಏನೋ ಹಸಿರು ಭಾಗ ಎಲ್ಲ ಅಂದ್ರೆ ಕೆರೆದು ತಿನ್ನುತ್ತೆ. ಇದು ಅಂದ್ರೆ ಅದು ಎಲೆ ಹಸಿರು ಭಾಗ ಎಲ್ಲಾನು ಕೆರೆದು ತಿನ್ನಾಗ ಏನಾಗುತ್ತೆ, ಪತ್ರ ರೀತಿ ಎಲ್ಲ ಹೋಗಿ ಏನಾಗುತ್ತೆ, ಬೆಳ್ಳೆ ಕಾಣಿಸ್ತಾ ಇರ್ತದೆ. ಸೊ ಇದು ಬೆಳ್ಳೆ ಕಾಣಿಸೋದ್ರಿಂದ ಇವಾಗ ಟೋಟಲ್ ಆಗಿ ಓವರ್ ಆಗಿ ನಮ್ಮ ಒಂದು ಗದ್ದೆಯಲ್ಲಿ ನಿಂತ್ಕೊಂಡು ನೋಡಿದಾಗ ಏನಾಗುತ್ತೆ, ಒಂಥರ ಬೆಳಿಸ್ಕೊಂಡಂಗೆ ಕಾಣಿಸ್ತಾ ಇರ್ತದೆ. ಸೊ ಇದು ಹಾಗೆ ಬಿಟ್ಟುಬಿಟ್ರೆ ಇದು ಬಾಧೆ ತೀವ್ರವಾದಾಗ ಸೊ ಏನಾಗುತ್ತೆ ಬೆಳೆಗೆ ಅದು ತೆರೆ ಹೊರಬಾರ್ದಾಗೆ ಕದ್ರು ದಾಟೋದಕ್ಕೆ ಇದಕ್ಕೆಲ್ಲ ಕಷ್ಟ ಆಗಿ ಇಳುವರಿಲಿ ನಷ್ಟ ಉಂಟಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಈ ಬೆಳೆ ಇದರಿಂದ. ಮುಖ್ಯವಾಗಿ ಇದು ಇನ್ನೊಂದು ಗಮನಿಸ್ಬೇಕಂದ್ರೆ ಇದು ಬಾಧೆದು ಒಂದು ಗೊತ್ತಾಗುತ್ತೆ, ಮತ್ತು ಇದು ನಮಗೆ ಯಾವಾಗ್ಲೂ ಏನ್ ಸಮಸ್ಯೆ ಏನಂದ್ರೆ ಈ ಎಲೆ ಸುಳು ಉಳುವಿನ ಬಾಧೆ ಜೀವನ ಚಕ್ರನೇ ಆಗಿರುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಗದ್ದೆಗಳಲ್ಲಿ ಈ ಒಂದು ಎಲೆ ಸುಳುವಿನ ಉಳುವಿನ ಬಾಧೆ ಏನಾದ್ರೂ ಕಾಣಿಸ್ಕೊಂಡ್ರೆ ಅದನ್ನ ಹೇಗೆಯಪ್ಪ ಇದು ಎಲೆ ಸುಳು ಉಳುವಿನ ಬಾಧೆ ಅಂತಂದ್ರೆ ನಮ್ಮ ರೈತರು ಬಹಳ ಸುಲಭವಾಗಿ ಅದನ್ನ ಗುರುತಿಸಬಹುದು. ಮತ್ತೆ ಏನಪ್ಪಾ ಅಂದ್ರೆ ಇದನ್ನ ಪತಂಗ ಅಂತ ಏನ್ ಹೇಳ್ತೀವಲ್ಲ ಅದು ಒಂದು ಚಿಟ್ಟೆ. ಸೊ ಇದು ಹಳದಿ ಬಣ್ಣ ಹೊಂದಿರುತ್ತೆ ಇದ್ರದ್ದು. ಸೊ ಅದ್ರ ಹಳದಿ ಬಣ್ಣ ಹೊಂದಿದ್ದು ಇದ್ರ ರೆಕ್ಕೆಗಳ ಮೇಲೆ ಏನಪ್ಪಾ ಅಂದ್ರೆ ತೆಳುವಾದ ಒಂದು ಕಪ್ಪದಾಗಿರ್ತಕ್ಕಂತ ಒಂದು ಅಡ್ಡ ಗೆರೆಗಳು ಇರ್ತದೆ ಆ ಒಂದು ಏನು ರೆಕ್ಕೆಗಳ ಮೇಲೆ. ಸೊ ಅದು ಒಂದು ಬಹಳ ಈಜಿಯಾಗಿ ನಾವು ಅದನ್ನ ನಮ್ಮ ಗದ್ದೆಗಳಲ್ಲಿ ಗುರುತಿಸಬಹುದು ಎಲ್ಲಾರು ಇದು ಈ ಒಂದು ಸಮಸ್ಯೆ ಇದ್ರೆ. ಪತಂಗ ಏನ್ ಮಾಡತ್ತೆ ಇದು ಒಂದು ಸುಮಾರು ಒಂದು 300 ಮೊಟ್ಟೆಗಳನ್ನ ಇಡುತ್ತೆ ಇದು. ಸೊ ಅದು ಏನಾಗತ್ತೆ ಅಂದ್ರೆ ಎಲೆ ಮಧ್ಯದಲ್ಲಿ ಅದನ್ನ ಏನಂತಾರೆ ನಾವು ಮಿಡ್ಲಲ್ಲಿ ಅಂತ ಏನಿರ್ತೀವಲ್ಲ ಅದು ನರ ಮಧ್ಯದ ನರ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಇರ್ತಕ್ಕಂಥದ್ದು ಮೊಟ್ಟೆಗಳನ್ನ ಇದೊಂದು ಸುಮಾರು 300 ಮೊಟ್ಟೆಗಳನ್ನ ಇಡುತ್ತೆ ಇದು. ಮತ್ತೆ ಇದೇನ್ ಮಾಡುತ್ತೆ ಇದು 4-7 ದಿನಗಳಲ್ಲಿ ಈ ಮೊಟ್ಟೆಯಿಂದ ಮರಿಗಳೆಲ್ಲ ಹೊರಬಂದು ಸುಮಾರು ಒಂದು 15-21 ದಿನಗಳವರೆಗೆ ಈ ಎಲೆಯನ್ನ ಕೆರೆದು ತಿನ್ನುತ್ತೆ. ಅಂದ್ರೆ ಈಗ ಅದು ಕ್ರೂಷಿಯಲ್ ಪೀರಿಯಡ್, ಈಗ ನಮ್ದು ಏನ್ 45 ದಿನ ಈಗ ಭತ್ತ ನಾಟಿ ಮಾಡಾಗಿದೆ ಈ ಟೈಮಲ್ಲಿ ಇವು ಎಮರ್ಜ್ ಆಗಿ ಈಗ ಆಲ್ರೆಡಿ 15-27 ದಿನ ಆಗಿದೆ ಇವು ಈ ಮರಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿರ್ತವೆ ಈಗ ಮೊಟ್ಟೆಯಿಂದ ಹೊರಬಂದು. ಸೊ ಇದೇನ್ ಮಾಡುತ್ತೆ ಈಗ ಒಂದು 27 ದಿನ ಆಗೋ ತನಕ ಅದನ್ನೆಲ್ಲ ಕೆರೆದು ತಿಂದು ಕೆರೆದು ತಿಂದು ಹಸಿರು ಭಾಗೆಲ್ಲ ಕೆರೆದು ತಿನ್ನೋದ್ರಿಂದ ಅದು ಬೆಳ್ಳಗಾಗ್ತಕ್ಕಂಥದ್ದನ್ನ ನೋಡಬಹುದು. ಮತ್ತೆ ಇನ್ನು 6-7 ದಿನ ಬಿಟ್ಬಿಟ್ರೆ ಅದು ಒಂದು 27 ದಿನ ಕ್ರಾಸ್ ಆಗ್ಬಿಟ್ರೆ ಅವು ಕೋಶಾವಸ್ಥೆಗೆ ಹೋಗ್ಬಿಟ್ಟು ನಂತರ ಪ್ರೌಢಕೀಟ ಆಗಿ ಮತ್ತೆ ಮೊಟ್ಟೆ ಇರತಕ್ಕಂಥದ್ದು ಅದು ಜೀವನ ಕ್ರಮ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಈಗ ನಮ್ಮ 45 ದಿನ ಕೋಯಿನ್ಸೈಡ್ ಆಗಿರೋದಕ್ಕೂ ಇದು ಮೊಟ್ಟೆ ಹೊರಬಂದು ಈಗ ನಮ್ಗೆ ಏನೇನು ಹೇಳ್ತೀವಲ್ಲ ಅದು ಮರಿ ಹುಳುಗಳು ಸಮಯ ಈಗ ರೈಟ್ ಟೈಮು. ಸೊ ಹಾಗಾಗಿ ಇದು ನಮ್ಮ ಜಿಲ್ಲೆಯಾದ್ಯಂತ ತೀವ್ರವಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಇದು ಕೋಶಾವಸ್ಥೆಯನ್ನು ಎಲ್ಲಿ ಹೊಂದುತ್ತೆ ಅಂತೀರಿ? ಕೋಶಾವಸ್ಥೆ ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಅಥವಾ ನಮ್ಮ ಬದುಗಳ ಪಕ್ಕದಲ್ಲಿ ಇರ್ತಕ್ಕಂಥದ್ರಲ್ಲಿ ಅಲ್ಲೆಲ್ಲ ಅದು ಕೋಶಾವಸ್ಥೆಯನ್ನು ವ್ಯವಸ್ಥೆ ಮುಗಿಸ್ಕೊಂಡು ಮತ್ತೆ ಅದು ಪ್ರೌಢಕೀಟವಾಗಿ ಹೇಗೇನು ಅದು ಮೊಟ್ಟೆಗಳನ್ನ ತಮ್ಮ ಭತ್ತದ ಗರಿಗಳಲ್ಲೇ ಮಾಡ್ತಕ್ಕಂಥದ್ದು ಅದರದ್ದು ಒಂದು ಜೀವನ ಕ್ರಮ ಸಾಮಾನ್ಯವಾಗಿ. ಮತ್ತೆ ಎಲ್ಲಾ ತಳಿಗಳಿಗೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ? ಸಾಮಾನ್ಯವಾಗಿ ಇದು ಎಲ್ಲಾ ತಳಿಗಳಲ್ಲಿ ಇರುತ್ತೆ ಸರ್ ಇದು. ಬಟ್ ಇದು ಮುಖ್ಯವಾಗಿ ಜಾಸ್ತಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು ತುಂತುರು ಮಳೆಯಲ್ಲಿ ಜೋರ್ ಮಳೆ ಇರೋದಿಲ್ಲ, ಕಂಟಿನ್ಯೂಸ್ ಮಳೆ ಇರೋದಿಲ್ಲ, ಅಲ್ಲಲ್ಲಲ್ಲಿ ಮಳೆ ಬರ್ತಕ್ಕಂಥದ್ದು, ಸ್ವಲ್ಪ ಬಿಸಿಲು ಬರ್ತಕ್ಕಂಥದ್ದು, ಜೊತೆಗೆ ಮೋಡ ಕವಿದ ವಾತಾವರಣ ಏನಾದ್ರು ಇದ್ರೆ. ಸೊ ಅಂತ ಒಂದು ಏನು ವಾತಾವರಣ ಸಿಕ್ಕಿದ್ರೆ ಈ ಒಂದು ಕೀಟದ ಬಾಧೆ ತೀವ್ರವಾಗಿ ಅದ ಹರಡ್ಕೊಂಡು ಹೋಗುತ್ತೆ. ಅದು ಈಗ ನಮ್ಗೆ ಅಟ್ಟು ಈಗ ಸಹಜವಾಗಿ ನಾವು ಈಗ ಈ ಒಂದು ಟೈಮಲ್ಲಿ ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆದ್ಯಂತ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಾತಾವರಣ ಏನಿದೆ ನಾನು ಆಗ್ಲೇ ಹೇಳಿದಾಗೆ ಒಂದು ತುಂತುರು ಮಳೆ ಬಿಸಿಲು ಬರ್ತಕ್ಕಂಥದ್ದು ಮಳೆ ಬರ್ತಕ್ಕಂಥದ್ದು ಮತ್ತೆ ಮೋಡ ಕವಿದ ವಾತಾವರಣ ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ಕೀಟದ ಬಾಧೆ ತೀವ್ರವಾಗಿ ಹರಡುತ್ತೆ ಇದು. ಈಗ ಬಿಸಿಲು ಬರೋದು ತುಂತುರು ಮಳೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಇದು ಬೆಂಕಿ ರೋಗನು ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತಾ? ಇರುತ್ತೆ ಸರ್. ಈಗ ಯಾಕೆಂದ್ರೆ ಇನ್ನು ಸ್ವಲ್ಪ ಇದ್ರ ಜೊತೆಗೆ ಮೋಡ ಕವಿದ ವಾತಾವರಣ ತುಂತುರು ಮಳೆ ಅಂತ ಬಂದಾಗ ನಮ್ಗೆ ಆಟೋಮೆಟಿಕಲಿ ನಮ್ಗೆ ಉಷ್ಣಾಂಶನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ಮೇಲೆ. ಸೊ ಕೋಲ್ಡ್ ಟೆಂಪರೇಚರ್ ಆಗ್ತಾ ಬಂದಿದಾಗ ಏನಾಗುತ್ತೆ ಬೆಂಕಿ ರೋಗನು ಕೂಡ ಜಾಸ್ತಿ ಆಗ್ತಕ್ಕಂತ ಸಂದರ್ಭ ಜಾಸ್ತಿ ಇರುತ್ತೆ ಈಗ. ಸೊ ಹಾಗಾಗಿ ಬೆಂಕಿ ರೋಗನು ಇರುತ್ತೆ, ನಮ್ಗೆ ಎಲೆ ಸುಳ್ಳಿ ಉಳುವಿನ ಬಾಧೆ ಇರುತ್ತೆ, ಇವೆರಡೂ ಕೂಡ ಅಟ್ ಎ ಟೈಮ್ ನಮ್ಮ ಗದ್ದೆಗಳಲ್ಲಿ ಕಾಣಿಸ್ಕೊಂತಕ್ಕಂಥದ್ದು ಸಂದರ್ಭ ಜಾಸ್ತಿ ಇರುತ್ತೆ. ಇನ್ನು ಮುಖ್ಯವಾಗಿ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ಈ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬಹುದು ಈ ಭತ್ತದ ಎಲೆ ಸುರುಳಿ ಹುಳುವಿನ ಕೀಟದ ನಿರ್ವಹಣೆಗೆ? ಈ ಒಂದು ಕೀಟದವನ್ನ ನಾವು ಹತೋಟಿ ಮಾಡ್ಬೇಕಾದ್ರೆ ಸರ್ ಮುಖ್ಯವಾಗಿ ಈ ಕೀಟಗಳು ಸಮಸ್ಯೆ ಜಾಸ್ತಿ ಆಗ್ಬೇಕಾದ್ರೆ ಪ್ರಮುಖ ಕಾರಣನೇ ನಮ್ಗೆ ಕಳೆಗಳು. ಈಗ ಗದ್ದೆಯಲ್ಲಿ ಏನಾಗಿರುತ್ತೆ, ಈಗ ಗದ್ದೆ ನಾಟಿ ಮಾಡ್ಬೇಕಾದ್ರೆ ಎಲ್ಲ ಬದುಗಳನ್ನೆಲ್ಲ ಕ್ಲೀನ್ ಆಗಿ ಸವರ್ಬಿಟ್ಟು ನಾಟಿಯನ್ನ ಕ್ಲೀನ್ ಆಗಿ ಮಾಡಿರ್ತಾರೆ ನಮ್ಮ ಕೊಡಗು ಜಿಲ್ಲೆಯಾದ್ಯಂತ. ಬಟ್ ಅದು ನಾಟಿ ಮಾಡಿದ್ಮೇಲೆ ಈಗ ಒಂದು ಒಂದೂವರೆ ತಿಂಗಳಾದ ತಕ್ಷಣ ಏನಾಗುತ್ತೆ ಗದ್ದೆಲ್ಲೂ ಕೂಡ ಕಳೆ ಬೆಳ್ಕೊಂಡಿರ್ತದೆ, ಬದುಗಳ ಮೇಲೂ ಕೂಡ ಕಳೆ ಬೆಳ್ಕೊಂಡಿರುತ್ತೆ. ಸೊ ಹಾಗಾಗಿ ಮೊದಲು ಈ ಕೀಟಗಳಿಗೆ ಆಶ್ರಯ ತಾಣನೇ ನಮ್ಗೆ ಅದು ಕಳೆಗಳು. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲಿ ನಮ್ಮ ಬದುಗಳಲ್ಲಿರುತ್ತೆ ಅಥವಾ ಗದ್ದೆ ಒಳಗಡೆನೆ ಆಗಿರ್ಬೋದು ಎಲ್ಲಾದ್ರೂ ಕಳೆಗಳು ಬೆಳೆದಿದ್ರೆ ಜಾಸ್ತಿ ಅಂತ ಜಾಗದಲ್ಲಿ ಕಳೆಗಳನ್ನ ಸಂಪೂರ್ಣವಾಗಿ ಕಿತ್ತಾಕ ಅಂದ್ರೆ ಕಳೆಗಳನ್ನ ತೆಗಿಬೇಕು. ಕೆಲವು ಸಂದರ್ಭದಲ್ಲಿ ಇನ್ನೂ ಏನಕ್ಕೆ ಕೀಟ ಜಾಸ್ತಿ ಆಗತ್ತೆ ಅಂದ್ರೆ ಈಗ ಕಳೆಗಳನ್ನ ನಮ್ಮ ಗದ್ದೆಯಲ್ಲಿ ನಾವು ಮಾಡಿರೋರು ಕಳೆ ಎಲ್ಲ ಕ್ಲೀನ್ ಮಾಡಿರ್ತೀವಿ, ಪಕ್ಕದಲ್ಲಿ ನಮ್ಮ ಜೊತೆಲೆ ಇನ್ನೊಂದು ಗದ್ದೆ ಇರೋರು ಅವ್ರು ಭತ್ತ ನೆಟ್ಟಿರೋದಿಲ್ಲ ಹಾಗೆ ಬಿಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಕಳೆ ಜಾಸ್ತಿ ಬೆಳ್ಕೊಬಿಟ್ಟಿರುತ್ತೆ. ಸೊ ಆ ಕಳೆನೂ ಕೂಡ ಆಶ್ರಯ ತಾಣವಾಗಿರ್ತದೆ ಈ ಕೀಟಕ್ಕೆ. ಹಾಗಾಗಿ ಸ್ವಲ್ಪ ಆದಷ್ಟು ಕಳೆಗಳನ್ನ ಸರ್ ನಮ್ಮ ಗದ್ದೆ ಏನು ಭತ್ತದ ಕೃಷಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಕಳೆಗಳು ಆದಷ್ಟು ಇರದಂಗೆ ನೋಡ್ಕೊಂಡ್ರೆ ಸ್ವಲ್ಪ ಕೀಟದ ಬಾಧೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇದು ಒಂದು ಮೊದಲನೇದಾಗಿ. ಸೊ ಎರಡನೇದಾಗಿ ಇನ್ ಕೇಸ್ ಈಗ ಆಲ್ರೆಡಿ ಏನಾದ್ರೂ ನಮ್ಮ ಗದ್ದೆಗಳಲ್ಲಿ ಏನಾದ್ರೂ ಈ ಕೀಟ ಬಂದ್ಬಿಟ್ಟಿದ್ರೆ, ಈ ಕೀಟದ ಬಾಧೆ ಆಗ್ಲಿ ಹೇಳಿದಾಗ ಎಲೆ ಸುಳಿ ಉಳಿವಿನ ಬಾಧೆ ಅಥವಾ ನಮ್ಗೆ ಗೊತ್ತಾಗತ್ತೆ ಆಗ್ಲಿ ಹೇಳಿದಾಗ ಮೇಲಿನ ಎಲ್ಲ ಲಕ್ಷಣಗಳು ನಮ್ಮ ಗದ್ದೆಲಿ ಇದೆ ಅಂತ ಗೊತ್ತಾದ್ರೆ ನಮ್ಗೆ ಈ ನಮ್ಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಮೂರು ಕೀಟನಾಶಕಗಳು ನಮ್ಗೆ ಎಲ್ಲಾ ನಮ್ಮ ಒಂದು ಏನು ಕೀಟನಾಶಕಗಳ ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ. ಅದರದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಒಂದು ಇಂಡಾಕ್ಸಿಕ್ ಕಾರ್ಬ್ ಅಂತ ಹೇಳ್ತೀವಿ ನಾವು. ಅದಾದ್ರೆ 1 ಲೀಟರ್ ನೀರಿಗೆ 0.5 ಮಿಲಿ, ಅರ್ಧ ಮಿಲಿ 1 ಲೀಟರ್ ನೀರಿಗೆ. ಅಥವಾ ಅದು ಸಿಕ್ಲಿಲ್ಲ ಅಂದ್ರೆ ಒಂದು ಫ್ಲೂಬೆಂಡಮೈಡ್ ಅಂತ ಸಿಗುತ್ತೆ, ಅದಾದ್ರೆ 0.4 ಮಿಲಿ. 0.4 ಮಿಲಿ ಅಂದ್ರೆ ಈಗ 10 ಲೀಟರ್ ನೀರ್ ತಕೊಂಡ್ರೆ 4 ML ಫ್ಲೂಬೆಂಡಮೈಡ್ ಹಾಕೋಬೇಕು, ಅದನ್ನಾದ್ರೂ ಉಪಯೋಗ ಮಾಡಬಹುದು. ಅದು ಸಿಕ್ಲಿಲ್ಲ ಅಂದ್ರೆ, ಅವೆರಡು ಕೂಡ ಸಿಕ್ಲಿಲ್ಲ ಅಂದ್ರೆ ನಮಗೆ ಪ್ರೊಫೆನೋಫಾಸ್ ಅಂತ ಒಂದು ಬರುತ್ತೆ. ಸೊ ಅದಾದ್ರೆ 1.5 ಮಿಲಿ 1 ಲೀಟರ್ ನೀರಿಗೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕವನ್ನ, ಸೊ ನಾನು ಹೇಳದಾಗೆ ಇಂಡಾಕ್ಸಿ ಕಾರ್ಬ್ ಆದ್ರೆ 0.5 ಮಿಲಿ 1 ಲೀಟರ್ ನೀರಿಗೆ, ಕಷ್ಟ ಆದ್ರೆ ನಮ್ಮ ಒಂದು ಡ್ರಮ್ಗೆ 100 ಮಿಲಿ ಅಷ್ಟು, 200 ಲೀಟರ್ ನೀರು ಅಂತ ಏನ್ ಹೇಳ್ತೀವಲ್ಲ ಅದಾದ್ರೆ 200 ಲೀಟರ್ ನೀರಿಗೆ ಇಂಡಾಕ್ಸಿ ಕಾರ್ಬ್ ಆದ್ರೆ 100 ಮಿಲಿ, ಫ್ಲೂ ಬೆಂಡಮೈಡ್ ಆದ್ರೆ 80 ML, ಪ್ರೊಫೆನಫಾಸ್ ಆದ್ರೆ 300 ಮಿಲಿ 200 ಲೀಟರ್ ನೀರಿಗೆ. ಯಾವ್ದಾದ್ರು ಒಂದು ಕೀಟನಾಶಕ ಮಿಶ್ರಣ ಮಾಡ್ಕೊಂಡು ಅದಕ್ಕೆ ವೆಟ್ಟಿಂಗ್ ಏಜೆಂಟ್ ಗಮ್ ಸಿಗುತ್ತಲ್ಲ, ಗಮ್ಮನ್ನ ಹಾಡ್ ಮಾಡ್ಕೊಂಡು ಕ್ಲೀನ್ ಆಗಿ ಬದ್ದಲ್ಲಿ ಎಲೆ ಸುಳುವಿನ ಬಾಧೆ ಎಲ್ಲಿ ಕಂಡು ಬಂದಿರುತ್ತೆ ಅಲ್ಲಿಗೆಲ್ಲ ಕ್ಲೀನ್ ಆಗಿ ಸಿಂಪರಣೆ ಮಾಡಿದ್ರೆ ಈ ಸಂಪೂರ್ಣ ಕೀಟದ ಬಾಧೆಯಿಂದ ಏನ್ ಬಳತಾ ಇದೆ ನಮಗೆ ಭತ್ತದ ಕೃಷಿ, ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ನಾವು ಹತೋಟಿಯನ್ನ ಮಾಡಬಹುದು. ಈಗ ಈ ಬೆಂಕಿ ರೋಗದ ವಿರುದ್ಧ ಏನಾದರೂ ಮುಂಜಾಗ್ರತೆಯಾಗಿ ಸಿಂಪರಣೆ ಮಾಡೋ ಅವಶ್ಯಕತೆ ಇರುತ್ತಾ? ಮಾಡಬಹುದು ಖಂಡಿತವಾಗಿ, ಯಾಕೆಂದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ಇದ್ರ ಜೊತೆಗೆ ನಮ್ಗೆ ಇನ್ನು ಆಗ್ಲೇ ಹೇಳಿದಾಗ ವಾತಾವರಣದಲ್ಲಿ ಉಷ್ಣಾಂಶನೂ ಕೂಡ ಕಡಿಮೆ ಆಗ್ತಿದ್ದಾಗೇನೆ ನಮಗೆ ಬೆಂಕಿ ರೋಗನು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದರ ಹತೋಟಿಗೆ ಮುಂಜಾಗ್ರತ ಕ್ರಮವಾಗಿ ಏನಪ್ಪಾ ಅಂದ್ರೆ, ರೈತರುಗಳು ಈಗ ನಾಟಿ ಮಾಡಿದ್ಮೇಲೆ ಈಗ ಒಂದು ಆಗ್ಲೇ ಹೇಳಿದಾಗ 45 ದಿನ ಆಗಿದೆ. ಸೊ ಈಗೇನ್ ಮಾಡ್ತಾರೆ, ಕಳೆ ಕಿತ್ಬಿಟ್ಟು ಗೊಬ್ಬರಗಳನ್ನ ಕೊಡಕ್ ಹೋಗ್ತಾರೆ. ಸೊ ಅಂದ್ರೆ ಎರಡನೇ ರೌಂಡ್ ಆಗಿ ಯೂರಿಯಾ ರಾಕ್ ಪಾಸ್ಬಿಟ್ಟು ಪೊಟ್ಯಾಶ್ ಅಥವಾ ಯೂರಿಯಾ DAP ಪೊಟ್ಯಾಶ್ ಎಲ್ಲ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಕೊಡಕ್ ಹೋಗ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಎಸ್ಪೆಷಲಿ ಬೆಂಕಿ ರೋಗ ಕಡಿಮೆ ಮಾಡ್ಬೇಕಾದ್ರೆ ಶಿಫಾರಸ್ಗಿಂತ ಜಾಸ್ತಿ ಯೂರಿಯಾವನ್ನ ಕೊಡಬಾರ್ದು. ಸೊ ಅದ್ರಲ್ಲಾದ್ರೆ ನಮೀಗ ಯೂರಿಯಾ ಅಂತ ಹೇಳೋದಾದ್ರೆ ಪರ್ ಎಕರ್ ಈಗ ಸುಧಾರಿತ ತಳಿಗಳನ್ನ ಬೆಳೆದ್ರೆ, ಅಂದ್ರೆ ಈಗ ನಮ್ಗೆ ಏನ್ ಹೇಳ್ತೀವಿ ತುಂಗಾ, ಇಂಟಾನು, KPR1, KH11 ಅಂತ ಏನ್ ಹೇಳ್ತೀವಿ ತಳಿಗಳು, ಸುಧಾರಿತ ತಳಿಗಳು, ಇದು ಬೆಳೆದ್ರೆ ಒಂದ್ ಎಕರೆಗೆ ನಮ್ಗೆ 62 kg ಅಷ್ಟು ಯೂರಿಯಾ ಬರುತ್ತೆ. ಅದು ಒಂದು ಬೆಳೆಗೆ ಕೊಡ್ಬೇಕಾಗಿರ್ತಕ್ಕಂಥ ಪ್ರಮಾಣ. ಈಗ ನಾವು ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಕೊಟ್ಟಿದ್ರೆ ಉಳಿದಿದ್ದನ್ನ ಎಷ್ಟು ಕೊಡ್ಬೇಕಾಗಿರುತ್ತೋ ಅದನ್ನ 2-3 ಸ್ಪ್ರಿಟ್ ಅಲ್ಲಿ ಕೊಟ್ಕೊಂಡು ಹೋದ್ರಾಯ್ತು. ರಾಕ್ ಪಾಸ್ಪೆಟ್ ಅಥವಾ DAP ಅಂತ ಹೇಳಿದ್ರೆ ಅವನ್ನೆಲ್ಲ ಸ್ಪ್ರಿಟ್ ಮಾಡಿ ಕೊಟ್ಕೊಂಡು ಹೋಗ್ಬೇಕು, ಒಂದೇ ಸಾರಿ ಕೊಡೋದು ಬೇಡ. ಹಾಗಾಗಿ ಯೂರಿಯಾವನ್ನ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಲಿ. ಸೊ ಶಿಫಾರಸ್ ಮಾಡೋದಕ್ಕಿಂತ ಜಾಸ್ತಿ ಯೂರಿಯಾ ಗೊಬ್ಬರವನ್ನ ಕೊಡೋದು ಬೇಡ. ಸೊ ಅದನ್ನ ಒಂದು ಮಾಡಿದ್ರೆ ನಾವು ಬೆಂಕಿ ರೋಗವನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬಹುದು. ಇನ್ ಕೇಸ್ ಮುಂಜಾಗ್ರತಾ ಕ್ರಮವಾಗಿ ಬರಬಾರ್ದು ಅನ್ನೋದಾದ್ರೆ ಒಂದು ಟ್ರೈಸೈಕ್ಲೋಸೋಲ್ ಅಂತ ಬರುತ್ತೆ, ಒಂದು ಸಿಲಿಂಡ್ರ ನಾಶಕ. ಟ್ರೈಸೈಕ್ಲೋಸೋಲ್ ಅಂತ ಸಿಗುತ್ತೆ, ಅದು ನಮಗೆ ಮಾರ್ಕೆಟ್ ಅಲ್ಲಿ ಭೀಮ್, ಬಾನ್, ಅಗ್ನಿ ಅನ್ನೋ ಹೆಸರುಗಳಲ್ಲಿ ಸಿಗುತ್ತೆ. ಅದಾದ್ರೆ ನಮ್ಗೆ ಏನಪ್ಪಾ ಅಂದ್ರೆ, 1 ಡ್ರಮ್ಗೆ 200 ಲೀಟರ್ ನೀರಿಗೆ ನಮ್ಗೆ 120 ಗ್ರಾಮ್ ಅನ್ನ ಹಾಕೊಳ್ಬೇಕು, ಅಂದ್ರೆ 0.6 ಗ್ರಾಮ್ ಪರ್ ಲೀಟರ್ ಬರುತ್ತೆ. ಅದು ಅದು 120 ಗ್ರಾಮು 200 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಗಮ್ಮನ್ನ ಹಾಕೊಂಡು ಕ್ಲೀನ್ ಆಗಿ ಸಿಂಪರಣೆ ಮಾಡಿದ್ರೆ, ಸೊ ನಾವು ಏನು ಬೆಂಕಿ ರೋಗ ಬರ್ತಕ್ಕಂಥದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಮಾಡ್ಬಿಡ್ಬೋದು. ಇನ್ನೂ ಒಂದ್ ಏನಪ್ಪಾ ಅಂದ್ರೆ, ಈಗ ಕೆಲವರಿಗೆ ನಮ್ಗೆ ಎಲೆ ಸುಳಿವುಳು ಬಾಧೆ ಇದೆ ಇರುತ್ತೆ, ಮುಂದೆ ನಮ್ಗೆ ಬೆಂಕಿ ರೋಗನು ಬರಬಾರ್ದು ಅಂತ ಹೇಳೋದಾದ್ರೆ, ಈಗ ನಾ ಎಲೆ ಸುಳಿವಿನ ಕೀಟದ ಬಾಧೆ ಹತೋಟಿಗೆ ಅದಕ್ಕೆ ಹೇಗೂ ಸಿಂಪರಣೆ ಮಾಡಕ್ ಹೋಗ್ತಾರೆ, ಅದ್ರ ಜೊತೆಗೇನೆ ಈ ಟ್ರೈಸೈಕ್ಲೋಸಲ್ ಅನ್ನ ಮಿಕ್ಸ್ ಮಾಡ್ಕೊಬಿಟ್ರು ಆ 200 ಲೀಟರ್ ನೀರಿಗೆ. ಸೊ ಸಿಂಪರಣೆ ಮಾಡಿದ್ರೆ ನಮಗೆ ಎಲೆ ಸುಳುವಿನ ಬಾಧೆಯನ್ನು ಕೂಡ ಹತೋಟಿ ಮಾಡ್ಕೋಬಹುದು, ಮುಂದೆ ನಮಗೆ ಬೆಂಕಿ ರೋಗವನ್ನು ಕೂಡ ಬರದಾಗೆ ನಾವು ತಡೆಗಟ್ಟಕೊಳ್ಬಹುದು. ಸಿಂಪರಣೆ ಮಾಡೋ ಒಂದು ಖರ್ಚು ಕೂಡ ಅವರಿಗೆ ಉಳಿತಾಯ ಆಗುತ್ತೆ. ಖಂಡಿತವಾಗು ಖಂಡಿತವಾಗು, ಯಾಕಂದ್ರೆ ನಮ್ಮಲ್ಲಿ ಭತ್ತಕ್ಕೆ ಸಿಂಪರಣೆ ಮಾಡ್ತಕ್ಕಂಥದ್ದು ತುಂಬಾ ಕಡಿಮೆ, ಮತ್ತೆ ಕೂಲಿ ಆಳುಗಳ ಸಮಸ್ಯೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇವೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ಎಲೆ ಸುಳುವಿನ ಬಾಧೆಯನ್ನು ಕೂಡ ಹತೋಟಿ ಮಾಡಬಹುದು, ಬೆಂಕಿ ರೋಗದ ಬಾಧೆಯನ್ನು ಕೂಡ ನಾವು ಮುಂದೆ ಬರದಾಗೆ ತಡೆಗಟ್ಟಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತ ಬಾಂಧವರು ಯಾರನ್ನ ಸಂಪರ್ಕಿಸಬಹುದು ಅಂತೀರಿ ಡಾಕ್ಟರ್ ವೀರೇಂದ್ರ ಕುಮಾರ್? ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾರು ಬೇಕಾದ್ರೂ ಕೂಡ ಎನಿ ಟೈಮ್ ನಮಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಫೋನ್ ಮುಖಾಂತರ ಆದ್ರೂ ನಮಗೆ ನಮ್ಮನ್ನ ಸಂಪರ್ಕ ಮಾಡ್ಲಿ ಸರ್, ಅಥವಾ ಅದು ಫೋನ್ ಮುಖಾಂತರ ಆಗ್ಲಿಲ್ಲ ಅಂದ್ರೆ ನೇರವಾಗಾದ್ರೂ ಕೂಡ ಭೇಟಿ ಮಾಡ್ಲಿ, ಅಥವಾ ಎರಡು ಕೂಡ ಆಗ್ಲಿಲ್ಲ ಅಂದ್ರೆ ಏನಾದ್ರು ನಮಗ್ ನಂಬರ್ಗಳಿದ್ರೆ ನಮ್ಮ ಒಂದು ಏನು ಅವ್ರ ಗದ್ದೆಲಿ ಏನಾದ್ರು ಸಮಸ್ಯೆ ಇದ್ರೆ ಅದಾದ ಒಂದು ಭಾವಚಿತ್ರ ಅಂದ್ರೆ ಫೋಟೋವನ್ನು ತೆಗೆದ್ಬಿಟ್ಟು ನಮ್ಗೆ ವಾಟ್ಸ್ಆಪ್ ಮುಖಾಂತರ ಕಳ್ಸಿದ್ರು ಕೂಡ ನಾವು ಅದಕ್ಕೆ ನೋಡಿ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿದ್ವಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಿಂದ. ದೂರವಾಣಿ ಸಂಖ್ಯೆ ಏನಾದ್ರು ಕೊಡ್ಬೋದಾ? ನಾನು ಹೇಳ್ತೀನಿ ಸರ್, ನನ್ನ ಮೊಬೈಲ್ ನಂಬರ್ 9142614943, ಇದು ನನ್ನ ಒಂದು ವಾಟ್ಸ್ಆಪ್ ನಂಬರ್. ಸೊ ಇದಕ್ಕೆ ಅವರು ಗದ್ದೆಲಿ ಏನಾದ್ರು ಸಮಸ್ಯೆ ಇದ್ರೆ ಅದು ಫೋಟೋ ತೆಗೆದ್ಬಿಟ್ಟು ನನಗೆ ವಾಟ್ಸ್ಆಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅದರಲ್ಲೇ ವಾಟ್ಸ್ಆಪ್ ಅಲ್ಲೇ ಟೈಪ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಆತ್ಮೀಯ ರೈತ ಬಾಂಧವರೇ, ತಾವು ಭತ್ತದ ಬೆಳೆಯ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರ ವಾಟ್ಸ್ಆಪ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9741621493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9741621493. ತುಂಬ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಕಂಡುಬಂದಿರುವಂಥ ಎಲೆ ಸುರುಳಿ ಹುಳುವಿನ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವಿನೋದ್. ಕೇಳಿದ್ರಲ್ಲ ರೈತ ಬಾಂಧವರೇ, ಈಗ ನಮ್ಮ ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಈ ಎಲೆ ಸುಳಿ ಹುಳುವಿನ ಒಂದು ಹಾವಳಿ ಭತ್ತದಲ್ಲಿ ಕಂಡುಬಂದಿದೆ. ಮತ್ತು ನಾವು ಈಗಾಗಲೇ ತಿಳಿಸಿದಾಗೆ ಪದೇ ಪದೇ ಮಳೆ ಬರೋದು, ಬಿಸಿಲು ಬರೋದು ಈ ರೀತಿ ಆಗುವಾಗ ಮತ್ತು ಇನ್ನೇನು ಹಿಂಗಾರು ಕೂಡ ಪ್ರಾರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಉಷ್ಣಾಂಶನೂ ಕೂಡ ಕಡಿಮೆ ಆಗುತ್ತೆ, ರಾಷ್ಟ್ರೀಯ ಉಷ್ಣಾಂಶ. ಅಂಥ ಸಂದರ್ಭದಲ್ಲಿ ಬೆಂಕಿ ರೋಗ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದ್ರ ಕಡೆಯೂ ಸ್ವಲ್ಪ ನಮ್ಮ ರೈತ ಬಾಂಧವರು ಮುಂಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಸಾರ್ವಜನಿಕ ಗೊಬ್ಬರವನ್ನು ಅವರು ಮೂರು ಭಾಗ ಮಾಡಿ ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ ನಮ್ಮ ತಜ್ಞರು. ಈಗ ನಮ್ಮ ಜಿಲ್ಲೆಯಲ್ಲಿ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ, 36 ಕಿಲೋಗ್ರಾಮ್ನಷ್ಟು ಪೊಟ್ಯಾಷ್ ಪ್ರತಿ ಎಕರೆಗೆ ಶಿಫಾರಸು ಮಾಡ್ತಾರೆ. ಮುಖ್ಯವಾಗಿ ಅವರು ಪ್ರಾರಂಭದ ಒಂದು ಹಂತದಲ್ಲಿ 10 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 18 ಕೆಜಿ ಪೊಟ್ಯಾಷ್ ಕೊಡಬೇಕಾಗತ್ತೆ ನಾಟಿ ಸಮಯದಲ್ಲಿ. ಈ ನಾಟಿ ಮಾಡಿದ ಒಂದು 30 ದಿನಗಳ ನಂತರ 10 ಕಿಲೋಗ್ರಾಮ್ನಷ್ಟು ಸಾರಜನಕ ಕೊಡಬೇಕಾಗತ್ತೆ, ಅಂದರೆ 22 ಕಿಲೋಗ್ರಾಮ್ನಷ್ಟು ಯೂರಿಯಾ, ಅದಕ್ಕಿಂತ ಹೆಚ್ಚು ಕೊಡಬಾರ್ದು. ಮತ್ತೆ ಅಲ್ಲಿಂದ ಒಂದು 25-30 ದಿನದ ಹಂತದಲ್ಲಿ 10 ಕಿಲೋಗ್ರಾಮ್ನಷ್ಟು ಸಾರಜನಕ, 18 ಕಿಲೋಗ್ರಾಮ್ನಷ್ಟು ಪೊಟ್ಯಾಷ್ ಕೊಡಬೇಕಾಗತ್ತೆ. ಇದನ್ನ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ಈಗ ಒಂದು ದೂರವಾಣಿ ಕರೆ ಇದೆ, ದೂರವಾಣಿ ಸಂಪರ್ಕ ಕಡಿತ ಉಂಟಾಗಿದೆ. ಈಗ ನಮ್ಮ ರೈತ ಬಾಂಧವರಿಗೆ ಕೆಲವೊಂದು ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಸೋಣ. ಈಗ ನೋಡಿ, ಕೊಡಗು ಜಿಲ್ಲೆಯಾದ್ಯಂತ ಈಗ ದೂರವಾಣಿ ಸಂಪರ್ಕ ಮತ್ತೆ ಬಂದಿದೆ. ಹಲೋ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಕಡಿತ ಉಂಟಾಗಿದೆ. ಈಗ ಈ ಕೃಷಿ ಯಂತ್ರೋಪಕರಣಗಳನ್ನು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ನಮ್ಮ ಜಿಲ್ಲೆಯ 5 ತಾಲೂಕುಗಳಲ್ಲಿ. ಮುಖ್ಯವಾಗಿ ಇದರಲ್ಲಿ ಏನಪ್ಪ ಅಂತಂದರೆ ರೈತರಿಗೆ ರಿಯಾಯಿತಿ ದರದಲ್ಲಿ, ಈಗ ಮತ್ತೆ ದೂರವಾಣಿ ಕರೆ ಬರ್ತಾ ಇದೆ. ಹಲೋ ಹಲೋ, ನಮಸ್ತೆ ಸರ್. ಹಾಂ, ನಮಸ್ಕಾರ. ನಾನು ಗಣೇಶ್ ಕುಮಾರ್ ಕೋತು. ಹಾಂ ಹೇಳಿ ಗಣೇಶ್. ಮಳೆ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ, ಅಂತೂ ಹೋಗ್ತಾ ಇದೆ. ಮಧ್ಯಾಹ್ನ ಗೊಬ್ಬರ ಹಾಕಿದೆ, ಇವತ್ತು ಗೊಬ್ಬರ ಹಾಕಿದೆ ಕಾಫಿಗೆ. ಹಾಂ, ಕಾಫಿ ಗೊಬ್ಬರ ಕೊಟ್ಟೆ, ಅರ್ಧ ತೋಟ ಆಯ್ತು. ಅಲ್ಲ ಸ್ವಲ್ಪ ಬಿಡು ಕೊಡ್ತಾ ಮಳೆ? ಮಳೆ ಸ್ವಲ್ಪ ಬಿಡು ಕೊಟ್ಟಿತ್ತು, ಬಿಸಿಲೆಲ್ಲ ಕಾಯ್ತಿತ್ತು. ಆವಾಗ ನೋಡಿ ಚೆನ್ನಾಗಿದೆ ಅಂತ ಹಾಕಿದೆ, ಶುರು ಆಯ್ತಲ್ಲ. ಅಲ್ಲ ಸ್ವಲ್ಪ ತರಗು ಎಲ್ಲ ಮುಚ್ಚಬೇಕಾಯ್ತು. ಇಲ್ಲ, ಏನು ಮುಚ್ಚೋದು ಬೇಡ, ಅಷ್ಟು ದೊಡ್ಡ ಮಳೆ ಇಲ್ಲ, ಒಂದು 10-20 ಸೆಂಟು. ತುಂತುರು ಮಳೆ ಅಂತೀರಾ? ಅದೇ ಬರುವಾಗ ಚೆನ್ನಾಗಿ ಬಂತು, ಹಾಗೆ ಬಂದಿಲ್ಲ ಸರ್. ಅಂತ ಅಂದ್ರೆ ಚೆನ್ನಾಗಿ ಬಂತು, ಹೋಗೋದು ಆಗಿಲ್ಲ, ಅದೆಲ್ಲ ಹೋಗಿಲ್ಲ. ನಮ್ಮ ಸ್ವಲ್ಪ ಡೌನ್ ಪ್ರದೇಶ, ಇಳಿಜಾರು ಪ್ರದೇಶ. ಸರಿ ಸರಿ. ಈಗ ಮೊದಲೇ ಕಂತು ಯಾವಾಗ ಕೊಟ್ಟಿದ್ರಿ ಗೊಬ್ಬರ? ಜಾಸ್ತಿ ಗಣೇಶ್, ಮೊದಲೇ ಸರಿ ಯಾವಾಗ ಕೊಟ್ಟಿದ್ರಿ ಗೊಬ್ಬರ? ಮೊದಲೇ ಸರಿ ಸಂಪೂರ್ಣನೇ. ಅಲ್ಲ ಸಂಪೂರ್ಣ ಗೊಬ್ಬರ ಕೊಟ್ರಿ, ಈಗ ಮೊದಲೇ ಸರಿ ಯಾವಾಗ ಕೊಟ್ಟಿದ್ರಿ ಈ ವರ್ಷದಲ್ಲಿ? ಮೊದಲನೇ ಸರಿ ಸ್ಟಾರ್ಟಿಂಗ್ ಅಂತ ಹೇಳಿ ಇಡೀವಾಗ್ಲೇ ಕೊಟ್ಟಿದ್ದೀನಿ ಸರ್. ಜೂನ್ ಅಲ್ಲ? ಜೂನ್ 8 ಜುಲೈ 2 ಕೊಟ್ಟಿದ್ದೀನಿ ಸರ್. ಜೂನ್ ಕೊನೆ ಮತ್ತು ಜುಲೈ ಪ್ರಾರಂಭದಲ್ಲಿ, ಅಂದ್ರೆ ಅವಾಗ ಸ್ವಲ್ಪ ಇದರಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು, ಜುಲೈನಲ್ಲಿ ಜಾಸ್ತಿ ಆಯ್ತು. ಈಗ ನಮ್ಮ ಹೆಂಗಸರು ಗೊಬ್ಬರ ಹಾಕ್ಲಿಕ್ಕೆ ಇವತ್ತು, ಅದರಿಂದ ನನಗೆ ತುಂಬಾ ಉಪಕಾರ ಆಯ್ತು. ಅಂದ್ರೆ ಗೊಬ್ಬರ ತಂದಿಟ್ಟು ಕಾಯ್ತಾ ಇದ್ದೀಯ ಅಂತನಾ? ಗೊಬ್ಬರ ತಂದಿಟ್ಟು ಕಾಯ್ತಾ ಇದ್ದೀರಿ ಅಂತ? ಅಂದ್ರೆ ಚೆನ್ನಾಗಿ ಕೊಟ್ಟು ಬಿಡುವಂತ ಅವರು ಅಂಗನವಾಡಿ ಹೆಲ್ಪರ್ ಆಗಿದ್ದಾರೆ. ಸರಿ, ಈಗ ಗಣೇಶ್, ಈಗ ಈ ಸಮಯದಲ್ಲಿ ಗೊಬ್ಬರ ಕೊಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಕಾಫಿ ಬೆಳೆಗೆ? ಸರ್, ಭಾರಿ ಪ್ರಯೋಜನ ಸರ್. ನೆಕ್ಸ್ಟ್ ಮುಗ್ಗು ಬರ್ಲಿಕ್ಕೆ, ಹೌದು, ನೆಕ್ಸ್ಟ್ ಸುಳಿ ಬರ್ಲಿಕ್ಕೆ, ಕಾಫಿ ದಪ್ಪ ಮಾಡಲಿಕ್ಕೆ, ಎಲ್ಲದಕ್ಕೆ ಪ್ರಯೋಜನ ಸರ್. ಅಂದ್ರೆ ಕಾಫಿ ಮೊಗ್ಗುಗಳು ಯಾವಾಗ ಪ್ರಾರಂಭ ಆಗ್ತವೆ? ಅದು ಲಾಸ್ಟ್ ಡಿಸೆಂಬರ್ ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಅಂತ ಹೇಳಿದ್ರೆ ಮೊದಲಾಗಿ ಅಲ್ಲ ಸರ್, ಬೇಗ ಬೇಗ ಇರಿಗೇಷನ್ ಎಲ್ಲ ಮಾಡೋದ್ರಿಂದ ಬೇಗ ಬೇಗ ಫಸಲು ಬರ್ತಾ ಇದ್ವಿ, ಬೇಗ ಬೇಗ ಕುಯ್ತಾರೆ. ಹಾಗಾಗಿ ಈ ಪರಿಸರ ಚೇಂಜ್ ಆಗ್ಬಿಟ್ಟ ಹಾಗೆ ಆಗಿದೆ. ಹೌದೌದು. ಈಗ ಕಾಫಿ ಮೊಗ್ಗುಗಳು ಹೂವಾದ್ರೆ ಯಾವಾಗ ಹೇಳಿ? ಹೂವಾಗೋದು ಜನವರಿಯಿಂದ ಜನವರಿ ಕಳೆದು ಫೆಬ್ರವರಿ ಮಾರ್ಚ್ಗೆ ರೆಡಿ. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಹೂಗಳು ನಮಗೆ ಬರ್ತವೆ. ಅಂದ್ರೆ ಇವಾಗ ಇರಿಗೇಷನ್ ಎಲ್ಲ ಆಗಿದ್ರಿಂದ ಭಾರಿ ಸ್ಪೀಡ್ ಸರ್. ಸರಿ ಸರಿ. ಈಗ ಇವತ್ತಿನ ಒಂದು ಪ್ರಶ್ನೆ ನಿಮಗೆ ಅಂದ್ರೆ, ಈಗ ಹೂಗಳು ಅವಾಗ ಮಾರ್ಚ್ ಏಪ್ರಿಲ್ ಅಲ್ಲಿ ಹರಡ್ಬೇಕು ಅಂದ್ರೆ ಹೂ ಮೊಗ್ಗುಗಳು ಯಾವಾಗಿಂದ ಅಭಿವೃದ್ಧಿ ಪ್ರಾರಂಭ ಆಗುತ್ತೆ? ಹೂ ಮೊಗ್ಗುಗಳು ಸಾಧಾರಣ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಇಲ್ಲ, ನೀವು ಮೊದಲು ಈಗಿನ ಪರಿಸರದಲ್ಲಿ ಮೊದಲೆಲ್ಲ ಹಾಗೆಲ್ಲ ಮಾರ್ಚ್ ಕಳೆದ್ಮೇಲೆ. ಇಲ್ಲ ಗಣೇಶ್, ಈಗ ಪರಿಸರ ಗೊಬ್ಬರ ಕೊಟ್ರಲ್ಲ ನೀವು ಸೆಪ್ಟೆಂಬರ್ ತಿಂಗಳು, ಈ ತಿಂಗಳಲ್ಲಿ ಗೊಬ್ಬರ ಕೊಟ್ರಲ್ಲ, ಈಗಲಿಂದಲೇ ಪ್ರಾರಂಭ ಆಗೋದು ಹೂ ಮೊಗ್ಗು. ಅಲ್ಲಲ್ಲ, ಈಗಲಿಂದಲೇ ಪ್ರಾರಂಭ ಹೂವಿನ ಮೊಗ್ಗು ಅಭಿವೃದ್ಧಿ ಆಗೋದಕ್ಕೆ ನೀವು ಮೊದಲೇ ಹೇಳಿದ್ರಿ. ಇವಾಗ ಜನವರಿ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಈಗ ಈಗ ಸೆಪ್ಟೆಂಬರ್ ಇಂದ ಶುರುವಾಗಿದ್ದು ಆಗ ಪೂರ್ಣವಾಗಿ ಬೆಳವಣಿಗೆಯಾಗಿ ಹೂವಾಗ ಅರಳೋದಕ್ಕೆ ಕಾಯ್ತಾ ಇರುತ್ತೆ ಮಳೆ ಬರಲಿ ಅಂತ. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಳೆ ಸ್ವಲ್ಪ ಕಡಿಮೆ ಆದಾಗ ಗೊಬ್ಬರ ಕೊಡೋದು, ಅದು ಒಂದು ಉದ್ದೇಶ. ಅದು ಯಾಕಂದ್ರೆ ಮಳೆ ಬಂದು ಸ್ವಲ್ಪ ಪೋಷಕಾಂಶಗಳು ಕೊಚ್ಚೋರಂಗ ಆಗಿರುತ್ತೆ, ಗಿಡಗಳು ಸುಸ್ತಾರಂಗ ಆಗಿರ್ತವೆ, ಅದಕ್ಕೆ ಒಂದ್ ರೀತಿ ಪುನಶ್ಚೇತನ ಕೊಡೋದು, ಜೊತೆಗೆ ಕಾಯಿಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಚೆನ್ನಾಗಿ ಹಣ್ಣಾಗೋದಕ್ಕೆ ಅದು ಒಂದು ಅನುಕೂಲ ಆಗುತ್ತೆ. ಹೌದೌದೌದೌದು. ನಾನು ಈ ಗೊಬ್ಬರ ಜೊತೆಗೆ ಸ್ವಲ್ಪ ಅಮೋನಿಯಂ ಸಲ್ಫೇಟ್ ಮಿಕ್ಸ್ ಮಾಡಿದ್ದೀನಿ ಸರ್. ಅಮೋನಿಯಂ ಸಲ್ಫೇಟ್, ಅದರಲ್ಲೂ ಕೂಡ ನಿಮಗೆ ಈ ಗಂಧಕದ ಅಂಶ ಇರುತ್ತೆ, ಸಾರಜನಕದ ಅಂಶ ಇರುತ್ತೆ, ಗುಣಮಟ್ಟ ಹೆಚ್ಚಾಗುತ್ತೆ ಕಾಫಿ ಸ್ವಲ್ಪ. ಗುಣಮಟ್ಟ ಉತ್ತಮವಾಗುತ್ತೆ. ಸರಿ ಗಣೇಶ್, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಿ ಮಾಹಿತಿ ಹಂಚಿಕೊಂಡು ಧನ್ಯವಾದಗಳು. ಈಗ ವಿನೋದ್, ನಾವು ಈ ಕೃಷಿ ಯಂತ್ರೋಪಕರಣಗಳ ಒಂದು ವಿತರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಸರಿ. ಸಾಮಾನ್ಯ ರೈತರಿಗಾದ್ರೆ ಅರ್ಧ ಭಾಗ ರಿಯಾಯಿತಿ ಸಿಗುತ್ತೆ, ಶೇಕಡ 50. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಾದ್ರೆ ಶೇಕಡ 90%. ಮುಖ್ಯವಾಗಿ ಇದರಲ್ಲಿ ಯಾವ್ಯಾವುದು ಅಂದ್ರೆ ಮಿನಿ ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ರೋಟೋವೇಟ್ರು, ಮತ್ತೆ ಕಳೆ ಕೊಚ್ಚುವಂತ ಯಂತ್ರಗಳು, ಈ ಪವರ್ ವೀಡರ್ ಅಂತೀವಲ್ಲ ನಾವು, ಮತ್ತೆ ಪವರ್ ಸ್ಪ್ರೇಯರ್ಸು ಸಿಂಪರಣೆ ಮಾಡೋದಕ್ಕೆ ಸಿಂಪರಣೆ ಉಪಕರಣಗಳು, ಡೀಸೆಲ್ ಪಂಪ್ ಸೆಟ್ಟು. ಈಗ ಸಾಧಾರಣವಾಗಿ ನಮ್ಮ ಕೃಷಿ ಹೊಂಡದಲ್ಲಿ ಏನಾದರೂ ನೀರಿದ್ರೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಆ ಡೀಸೆಲ್ ಪಂಪ್ ಸೆಟ್ನು ಕೂಡ ಬಳಸ್ಕೋಬಹುದು. ಯಾರ್ಯಾರಿಗೆ ವಿದ್ಯುತ್ ಶಕ್ತಿ ಸಂಪರ್ಕ ಇರಲ್ಲ ಅಂತ ಕಡೆನೂ ಕೂಡ ಇದನ್ನು ಅಲ್ಲಿಗೆ ಸಾಗಿಸ್ಕಿ ನಾವು ಮಾಡ್ಕೋಬಹುದು. ಮತ್ತು ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಒಂದು ಯೋಜನೆ ಅಂತಲೂ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಈ ಫ್ಲೋರ್ ಮಿಲ್ಲು ಮತ್ತು ಮೋಟಾರ್ ಚಾಲಿತ ಸಣ್ಣ ಎಣ್ಣೆ ಗಾಣುಗಳು ಇಂಥವನ್ನು ಕೂಡ ನಮ್ಮ ರೈತ ಬಾಂಧವರು ಪಡ್ಕೋಬಹುದು. ಫ್ಲೋರ್ ಮಿಲ್ ಅಂತ ಅಂದರೆ ಹಿಟ್ ಮಾಡೋದು, ಮೌಲ್ಯವರ್ಧನೆ ಅಲ್ವಾ. ಅದನ್ನ ಈಗ ಭತ್ತದನ್ನು ಅಕ್ಕಿ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ತಯಾರು ಮಾಡ್ಕೋಬಹುದು, ಅದೊಂದು. ಮತ್ತು ಎಣ್ಣೆ ಗಾಣುಗಳು, ಬೇರೆ ಬೇರೆ ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡಿಕೊಂಡ್ರೆ, ಈಗ ನೆಲಗಡಲೆ ಆಗ್ಬೋದು, ಸೂರ್ಯಕಾಂತಿಯ ಅಂಥವನ್ನ ಬಳಸ್ಕೊಂಡು ನಾವು ಒಳ್ಳೆ ಎಣ್ಣೆಯನ್ನು ನಮ್ಮ ಸ್ವಂತ ಬಳಕೆಗೆ ಮಾಡ್ಕೋಬಹುದು. ಮತ್ತು ಬೇರೆ ಬೇರೆ ಕೃಷಿ ಉಪಕರಣಗಳನ್ನು ಕೂಡ ಇಲ್ಲಿ ವಿತರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಖ್ಯವಾಗಿ ರೈತರು ಏನು ಅಂದರೆ, ಅವರು ಈ ಪಹಣಿ ತೊಗೊಂಡು ಹೋಗಬೇಕಾಗತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಜೆರಾಕ್ಸು, ಭಾವಚಿತ್ರ ಮತ್ತು ಒಂದು 100 ರೂಪಾಯಿ ಚಾಪ ಕಾಗದವನ್ನು ಕೂಡ ತೆಗೆದುಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅವರು ಈ ಸವಲತ್ತನ್ನು ಪಡ್ಕೋಬಹುದು ನೋಡಿ. ಅದೇ ರೀತಿ ಕಾಫಿ ಮಳ್ಳಿ ವತಿಯಿಂದನೂ ಕೂಡ ಕಾಫಿ ಬೆಳೆಗಾರರಿಗೆ ಕೆಲವೊಂದು ಸಹಾಯಧನ ಒಂದು ಲಭ್ಯವಾಗ್ತಾ ಇದೆ. ಒಂದು ಕಾಫಿ ಮರುನಾಟಿ, ಇಲ್ಲೆಲ್ಲಿ ಕಾಫಿ ಗಿಡಗಳು ಸ್ವಲ್ಪ ವಯಸ್ಸಾಗಿರುತ್ತೆ ಅಂತಹ ಕಡೆಗಳಲ್ಲಿ ಅದನ್ನು ತೆಗೆದು ಹೊಸ ತಳಿಗಳನ್ನು ಹಾಕ್ಕೋಬೋದು ಒಂದು. ಮತ್ತು ಕೆಲವು ಸಂದರ್ಭದಲ್ಲಿ ಗಿಡಗಳು ಮುರಿದೋಗಿರುತ್ತೆ, ಅಲ್ಲಿಗೂ ಕೂಡ ನಾವು ಈ ಒಂದು ಸಸಿಗಳನ್ನು ನಾಟಿ ಮಾಡ್ಕೋಬೋದು, ಅದಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತು ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು, ಆಧುನಿಕ ನೀರಾವರಿ ಪದ್ಧತಿಗಳು ಅಂತೀವಿ, ಈಗ ಹನಿ ನೀರಾವರಿ ಅಂತೀವಿ, ಮತ್ತು ತುಂತುರು ನೀರಾವರಿ. ಈಗ ನಮ್ಮಲ್ಲಿ ಮಳೆ ಸ್ವಲ್ಪ ಸರಿಯಾಗಿ ಬರಲಿಲ್ಲ ಹೂ ಮಳೆ ಸಂದರ್ಭದಲ್ಲಿ ಅಂತ ಅಂದರೆ ಈ ಸ್ಪ್ರಿಂಕ್ಲರ್ ಬಳಸ್ಕೊಂಡು ಮಾಡೋದ್ರಿಂದ ಒಂದು ರೀತಿ ಮಳೆ ಬಂದಂಗೆ ಆಗುತ್ತೆ, ಅದು ಅದಕ್ಕೆ ಅನುಕೂಲ ಆಗಲಿ ಅಂತಂದು. ಮತ್ತು ತೆರೆದ ಬಾವಿ ಮತ್ತು ರಿಂಗ್ ಬಾವಿ, ಕೆರೆಗಳು, ಕೃಷಿ ಹೊಂಡ, ಇದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಈ ಸಂಸ್ಕರಣೆಗೆ ಸಂಬಂಧಪಟ್ಟಾಗೆ ಗೋಡೌನು, ಏನು ಉಗ್ರಾಣ ಅಂತೀವಲ್ಲ, ಈ ನಾವು ಈ ಕಾಫಿ ಚರ್ರಿ ಮಾಡಿರ್ತೀವಿ ಅದನ್ನೆಲ್ಲ ಸ್ವಲ್ಪ ಏನು ಈ ಬೆಲೆ ಬರೋವರೆಗೂ ಸಂಗ್ರಹಣೆ ಮಾಡಬೇಕಾಗತ್ತೆ ಗೋಣಿ ಚೀಲದಲ್ಲಿ, ಅದಕ್ಕೂ ಕಾಫಿ ಗೋಡೌನ್ಗೆ ಇಲ್ಲಿ ಅವಕಾಶ ಇರುತ್ತೆ. ಕಾಫಿ ಕಣ ಮಾಡ್ಕೋಬೋದು. ಮತ್ತು ಪಲ್ಪರ್ ಯೂನಿಟ್ ಅಂತೀವಿ, ಅಂದರೆ ಸಿಪ್ಪೆ ಸುಲಿದು ಬೀಜಗಳನ್ನು ಬೇರ್ಪಡಿಸುವಂಥದ್ದು, ಪಾರ್ಚ್ಮೆಂಟ್ ಅಂತಾರಲ್ಲ ಅದು. ಮತ್ತು ಎಕೋ ಪಲ್ಪರ್ ಅಂತ, ಅದು ಬೇರೆ ಒಂದು ಪರಿಸರ ಸ್ನೇಹಿ ಪಲ್ಪರ್ ಅಂತ. ಅದರಲ್ಲಿ ಏನು ಅಂತ ಅಂದರೆ ಕಡಿಮೆ ನೀರನ್ನು ಬಳಸ್ಕೊಂಡು ಮಾಡುವಂಥದ್ದು. ಆ ನೀರು ಸಾಕಷ್ಟು ಆಮ್ಲೀಯವಾಗಿರುತ್ತೆ, ಅದನ್ನು ನಾವು ಹಾಗೆ ಏನಾದರೂ ಅದನ್ನ ವಿಲೇವಾರಿ ಮಾಡಿಬಿಟ್ರೆ ಆ ಭೂಮಿಯೆಲ್ಲ ಒಂಥರ ಆಮ್ಲೀಯ ಆಗ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕಡಿಮೆ ನೀರನ್ನು ಬಳಸ್ಕೊಂಡು ಮಾಡುವಂಥ ಪಲ್ಪರು. ಮತ್ತು ಮೆಕ್ಯಾನಿಕಲ್ ಡ್ರೈಯರು, ಮತ್ತು ಅದನ್ನು ಒಣಗಿಸ್ಬೇಕಲ್ಲ, ಸರಿಯಾಗಿ ಬಿಸಿಲಿಲ್ಲ ತಂಪು ಇತ್ತು ಅಂದರೆ ಭಾಳ ಸಮಯ ತೆಗೆದುಕೊಳ್ಳುತ್ತೆ, ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೂ ಭಾಳ ಕಷ್ಟ, ಬೇಗ ಒಣಗಲ್ಲ ಅದು, ಒಣ ವಾತಾವರಣ ಆದರೆ ಬೇಗ ಒಣಗುತ್ತೆ. ಅದಕ್ಕೆ ಮೆಕ್ಯಾನಿಕಲ್ ಡ್ರೈಯರ್ ಅಂದರೆ ಯಾಂತ್ರಿಕ ಒಂದು ಒಣಗಿಸುವಂಥ ಯಂತ್ರ. ಮತ್ತು ಸೋಲಾರ್ ಟನಲ್ ಡ್ರೈಯರು, ಮುಖ್ಯವಾಗಿ ಗುಣಮಟ್ಟ ಕಾಪಾಡ್ಕೊಳ್ಳೋದಕ್ಕೆ ಅದಕ್ಕೂ ಅವಕಾಶ ಇರುತ್ತೆ. ಮತ್ತು ಬಿಳಿ ಕಾಂಡ ಕರ್ಕದ ಒಂದು ಹತೋಟಿಗೆ, ವಿಶೇಷವಾಗಿ ಅರೇಬಿಕಾ ಕಾಫಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ ಈ ನಾನ್ ಓವನ್ ಫ್ಯಾಬ್ರಿಕ್ ರ್ಯಾಪಿಂಗ್ ಮೆಟೀರಿಯಲ್ ಅಂತ ಕೊಡ್ತಾರೆ. ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ಕಾಂಡಗಳಿಗೆ ಸುತ್ತದ ಬಟ್ಟೆನ, ಅದು ನೈದು ಮಾಡಿರೋಂಥದ್ದಲ್ಲ, ಅದು ಏನು ಕೃತಕವಾಗಿ ಉತ್ಪಾದನೆ ಮಾಡಿರೋಂಥದ್ದು, ಅಲ್ಲಿ ಅಲ್ಲಿ ರಂಧ್ರಗಳು ಏನೂ ಇರೋದಿಲ್ಲ. ಅದು ಸುತ್ತಬಿಟ್ರೆ ಕೀಟ ಒಳಗಡೆ ಉಸಿರುಗಟ್ಟು ಸತ್ತೋಗುತ್ತೆ, ಒಂದು ರೀತಿ ಪ್ರತಿಬಂಧಿಸಿದಂಗೆ ಆಗುತ್ತೆ ಹೊರಗಡೆ ಬರೆದಾಗೆ. ಅದಕ್ಕೆ ಒಂದು ಅದು ಒಂದು ಮಾರ್ಗ, ಅದು ಬೇರೆ ತಲುಪಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಮಾಡ್ಕೋಬೋದು, ಅಂದರೆ ಬೇರೆ ಕಡೆ ಹರಡದಂತೆ, ಅದಕ್ಕೊಂದು ಅವಕಾಶ ಇರುತ್ತೆ. ಮತ್ತು ಈ ಯಂತ್ರೋಪಕರಣಗಳನ್ನು ಕೂಡ ಕಾಫಿ ತೋಟದಲ್ಲಿ ಬಳಸ್ಕೊಳ್ಳುವಂಥ ಅನಿವಾರ್ಯತೆ ಇದೆ ನಮಗೆ, ಅಂಥ ಸಂದರ್ಭದಲ್ಲಿ ನಾವು ಇವುಗಳನ್ನು ಬಳಸ್ಕೋಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಆದರೆ ಸಮಯ ಆಗ್ತಾ ಇಲ್ಲ, ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ ಅಂತ ತಿಳಿಸೋಣ. ಈಗ ಕಾಫಿ ದರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಇಂದಿನ ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಪ್ರತಿ 50 ಕೆಜಿಗೆ ಕಚ್ಚಾ ಕಾಫಿ ದರ, ಅರಬಿಕಾ ಪಾರ್ಚ್ಮೆಂಟ್ 16,200 ರೂಪಾಯಿಂದ 16,400 ರೂಪಾಯಿ, ಅರಬಿಕಾ ಚೆರಿ 10,500 ರೂಪಾಯಿಂದ 10,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಂದ 18,200 ರೂಪಾಯಿ, ರೊಬಸ್ಟಾ ಚೆರಿ 10,300 ರೂಪಾಯಿಂದ 10,700 ರೂಪಾಯಿ. ವಿನೋದ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರೈತ ಬಾಂಧವರಿಗೆ ಮತ್ತು ಎಲ್ಲ ಕೇಳಿದಂಥ ರೈತ ಬಾಂಧವರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಡಗದಾಳು ಉಮ್ಮತ್ತಕೇರಿ ನಿವಾಸಿ ಕೆಚೆಟ್ಟಿರ ಲವ ಪಟ್ಟು ಐಂಗ ಎಂದು ಮಾಡಪಟ್ಟಿತು. ರೋದಂಡು ಭಯತ್ರ ಕೆಚೆಟ್ಟಿರ ಲವ ಪಟ್ಟು ಐಂಡ ಅಕಿರಿ ಕಾರ್ಯ ನಾಳೆ ಪುಲಾಕ 10 ಗಂಟೆಗೆ ಒಕ್ಕ ತೂಟಂಗಡದಲ್ಲಿ ನಡಪ. ಮಡಿಕೇರಿ ಪುಟಾಣಿ ನಗರ ಕಾರ್ಲಾನ ಮಾದಂಡ ಸಾವಿತ್ರಿ ಎಂದು ಮಾಡಪಟ್ಟಿತು. 96 ಭಯತ್ರ ಮಾದಂಡ ಸಾವಿತ್ರಿ ತಾಮನೆ ಕಂದಂಬೀರ ಐಂಡ ಅಕಿರಿ ಕಾರ್ಯ ನಾಳೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕುಳದಲ್ಲಿ ನಡಪ. ಪಾಲೂರು ಗ್ರಾಮದ ಪುದಿನೆರಪನ ಪಟ್ಟಿದಾರರಾದ ಕುಶಾಲಪ್ಪ ಇಂದು ನಿಧನರಾದರು. 91 ವರ್ಷ ಪ್ರಾಯದ ಪುದಿನೆರಪನ ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಕುರ್ಚಿ ಗ್ರಾಮ ಕಾರ್ಲಾನ ಬೆಂಗಳೂರು ದೇವಿನಗರತ್ವ ಸೈಂಜ ಅಜ್ಜಮಾಡ ಅಕ್ಕಮ್ಮ ಇಂದು ಮಾಡಪಟ್ಟಿತು. 90 ವಯತ್ರ ಅಜ್ಜಮಾಡ ಅಕ್ಕಮ್ಮ ತಾಮನೆ ನೆಲ್ಲಿರ ಅಂಡ್ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಹೆಬ್ಬಾಳ ಕಮೆಂಟೋರಿಯಂ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಇವರ ಕಡೆಯಿಂದ ಇಂದು ಮಡಿಕೇರಿನ ಅರಣ್ಯ ಭವನದಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ನಡೆದು ನಾಡಿನ ಕಾಡು ಮತ್ತು ಕಾಡು ಪ್ರಾಣಿಗಳ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಜೀವ ಕೊಟ್ಟ ಅರಣ್ಯ ಇಲಾಖೆನ ಹುತಾತ್ಮರಿಗೆ ಪುಷ್ಪ ನಮನದ ಮೂಲಕ ಶ್ರದ್ಧಾಂಜಲಿ ಒಪ್ಪಿಸಿದ ಇಲಾಖೆನವು ಹುತಾತ್ಮರನ್ನ ನೆನಪು ಮಾಡಿಕೊಂಡು ಡಿಸಿಎಫ್ ಭಾಸ್ಕರ್, ಕೊಡಗು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ ಸೇರಿದಂಗೆ ಅಧಿಕಾರಿಗ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಪದವಿ ಪೂರ್ವ ಕಾಲೇಜು ಮೂರ್ನಾಡು ಇವರ ಕೂಡುಕೋಟಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡು ಹೋಬಳಿ ಘಟಕದ ಹೊಸ ಪದಾಧಿಕಾರಿಗಳ ಪದಗ್ರಹಣ ಜಂಬರ ಮತ್ತು ಶ್ರೀಮತಿ ಗೌರಮ್ಮ ಮಾದಯ್ಯನವು ಬರೆದ ವಿಷಯ ಸಂಕಲನ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳ 14 ತಾರೀಕು ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ಕಾವೇರಿ ಸಭಾಬಾಡಲಿ ನಡೆಯಕ್ಕಿದ್ದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ನವು ಅಧ್ಯಕ್ಷತೆ ವಹಿಸುವೆ. ಹಾಗೆ ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಡಾ ಚೌರೀರ ಜಗತ್ ತಿಮ್ಮಯ್ಯನವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕಿದ್ದು ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಶ್ರೀ ಅನೂಪ್ ಮಾದಪ್ಪನವು ಸಂಚಾರ ನಿಯಮ ಮತ್ತು ಕಾನೂನು ಈ ವಿಷಯದ ಬಗೆಯಲ್ಲಿ ಉಪನ್ಯಾಸ ಕೊಟ್ಟವೆ. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಕಿರುಗೂರು, ಮತ್ತೂರು, ಕೋಟೂರು ಗ್ರಾಮಗಳ ತೋಟದ ಯಜಮಾನರ ಲೈನ್ ಮನೆಗಳಲ್ಲಿ ವಾಸ ಇರುವ ಅಸ್ಸಾಂ ಸೇರಿದಂಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಕಾರ್ಮಿಕರ ನೋಂದಣಿ ಕಾರ್ಯ ನಾಳೆಯಿಂದ ಇದೇ ತಿಂಗಳ 30 ತಾರೀಕು ಮುಟ್ಟ ಕಿರುಗೂರು ಗ್ರಾಮ ಪಂಚಾಯಿತಿಲಿ ನಡೆಯಕ್ಕಿದ್ದು ತೋಟದ ಯಜಮಾನರು ಅವರವರ ಲೈನ್ ಮನೆಯಲ್ಲಿ ವಾಸ ಇರುವ ಹೊರಗಿಂದ ಬಂದ ಕಾರ್ಮಿಕರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ಸ್ ಐಡಿನ ಒಟ್ಟಿಗೆ ಫೋಟೋ, ಗ್ರೂಪ್ ಫೋಟೋ ಮತ್ತು ಪ್ರತಿಯೊಬ್ಬರ ಒಂದೊಂದು ಫೋಟೋನ ಗ್ರಾಮ ಪಂಚಾಯಿತಿಗೆ ಕೊಟ್ಟು ಕಡ್ಡಾಯ ಆಗಿ ನೋಂದಣಿ ಮಾಡಿಕೊಳ್ಳೋಕು ಅಂತ ಗ್ರಾಮ ಪಂಚಾಯಿತಿನ ಪ್ರಕಟಣೆಯಿಂದ ಗೊತ್ತಾಯಿತು. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಲಿ ಅಂತಾರಾಷ್ಟೀಯ ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಜೂನಿಯರ್ ಕಾಲೇಜು ಆವರಣದ ಜಿಮ್ನಾಸ್ಟಿಕ್ ಸಭಾಬಾಡಲಿ ನಡೆಯಕ್ಕಿದ್ದು ಜಿಲ್ಲಾಧಿಕಾರಿ ವೆಂಕಟರಾಜ, ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ನವು ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಗೊತ್ತಾಯಿತು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಇದೇ ತಿಂಗಳ 14 ತಾರೀಕು ಕೊಡಗು ಜಿಲ್ಲೆಯ ಎಲ್ಲಾ ಹಂತದ ನ್ಯಾಯಾಲಯಗಳಲ್ಲಿ ಹೊತ್ತಾರೆ 10 ಗಂಟೆಯಿಂದ ರಾಷ್ಟೀಯ ಲೋಕ ಅದಾಲತ್ ನಡೆದದೆ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿನವು ತಿಳಿಸಿದಳು. ಜೋಧ್ಪುರದಲ್ಲಿ ನಡೆದ ಅಖಿಲ ಭಾರತ ಈಸ್ಟರ್ನ್ ಫೌಂಡೇಶನ್ ಆಫ್ ಆರ್ಟ್ ಅಂಡ್ ಕಲ್ಚರ್ ಸಂಘಟನೆ ಏರ್ಪಾಡು ಮಾಡಿದ್ದ ರಾಷ್ಟೀಯ ಚಿತ್ರಕಲಾ ಪೈಪೋಟಿಲಿ ಮರಗೋಡು ಗ್ರಾಮದ ಐಮಂಡ ರೂಪೇಶ್ ನಾಣಯ್ಯನವು ಬಿಡಿಸಿರುವ ಪೇಪರ್ ಓದುತ್ತಿರುವ ಅಜ್ಜನ ಎನ್ವಿಸೇಜ್ ತೇಳುವ ಅಡಿ ಬರಹದ ಜಲವರ್ಣ ಚಿತ್ರಕ್ಕೆ ರಾಷ್ಟೀಯ ಪ್ರಶಸ್ತಿ ಸಿಕ್ಕಿದ್ದು ಈ ಹಿಂದೆ ಇವೇ ಬಿಡಿಸಿದ್ದ ಮೀನು ಮಾರುವ ಹೆಂಗಸು ಪಾತುಕುಟ್ಟಿನ ಚಿತ್ರಕ್ಕೆ ಇಟಲಿಯಲ್ಲಿ ನಡೆದ ಅಂತಾರಾಷ್ಟೀಯ ಪ್ರದರ್ಶನದಲ್ಲಿ ಪ್ರಶಸ್ತಿ ಸಿಕ್ಕಿದ್ದು ಈ ಜಲವರ್ಣ ಚಿತ್ರ ಅಂಚೆ ಇಲಾಖೆಯಿಂದ ಸುರುನ ಲಕೋಟೆ ಆಗಿ ಸಹ ಬಿಡುಗಡೆ ಆಗಿತ್ತು. ಮಡಿಕೇರಿ ಹತ್ತಿರದ ತಾಳತ್ಮನೆನ ಮಂಗಳೂರಿನ ಶಕ್ತಿ ವಸತಿ ಶಾಲೆಯಲ್ಲಿ ಓದ್ತಿರುವ ಎಲ್ಕೆಜಿ ವಿದ್ಯಾರ್ಥಿ ಪರಮ ಎಸ್ಸಿ ರಾಷ್ಟ್ರಮಟ್ಟದ ಒಲಿಂಪಿಯಾಡ್ ಜೂನಿಯರ್ ವಿಭಾಗದ ಸಂಗೀತ ಪೈಪೋಟಿಲಿ ಭಾಗವಹಿಸಿ 3:34 15 ಪದ್ಯ ಹೇಳಿ ಗೆದ್ದು ಜೂನಿಯರ್ ವಿಭಾಗದ ಛದ್ಮವೇಷ ಮತ್ತು ಧಾರ್ಮಿಕ ಶ್ಲೋಕ ಪಠಣ ಪೈಪೋಟಿಲಿ ಗೆದ್ದು ಸ್ಟಾರ್ ಪರ್ಶೋಕ್ ಆಗಿ 4 ಪದಕ ಮತ್ತೆ 1 ಪಾರಿತೋಷಕ ಪಡ್ಕೊಂಡಿದ್ದು. ಈ ಕೂಸು ತಾಳತ್ ಮನೆನ ಸುಳ್ಳೆಕೊಡಿ ಜೀವಿತ ಮತ್ತೆ ಚಿಂತನನವರ ಮಂಗ. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ವಿಭಾಗದ ಕಡೆಯಿಂದ ಶನಿವಾರ ಸಂತೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಖರ್ಚಲ್ಲಿ ಕಟ್ಟಿಕ್ಕಿರುವ ಹೊಸ ಬಸ್ ಸ್ಟ್ಯಾಂಡ್ನ ಕೆಲಸಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿನವು ಇಂದು ಭೂಮಿ ಪೂಜೆ ಮಾಡಿದ್ರು. ಈ ಸಂದರ್ಭ ಮಾತಾಡಿದ ಸಚಿವರು, ಕೊಡ್ಲಿಪೇಟೆಯಲ್ಲಿ ಸಹ ಹೊಸ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟವೆ. ಹಂಗೆ ಖಾಸಗಿ ಬಸ್ ಮಾಲೀಕರ ಸಮಸ್ಯೆಯನ್ನು ಆಲಿಸಿ ಜಿಲ್ಲೆನ ಜನರಿಗೆ ತಾಪತ್ರ ಇಲ್ಲದೆ ಓಡಾಡಿಕೆ ಅನುಕೂಲ ಆಗುವಂಗೆ ಎಲ್ಲಾ ತರ ಕ್ರಮ ತಕ್ಕಂಡವೆ ಅಂತ ಸಹ ಹೇಳ್ದು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 13ನೇ ತಾರೀಕು ಹಗಲು 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಪಾಂಡಿಯನ್ ವರ್ಕ್ ಸ್ಟೋರ್ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡಿಯನ್ ವರ್ಕ್ ಸ್ಟೋರ್, ಮೇನ್ ರೋಡ್ ಮಡಿಕೇರಿ, ಹಾಗೂ ಡಿಸಿಸಿ ಬ್ಯಾಂಕ್ ಹತ್ತಿರ ಗೋಣಿಕೊಪ್ಪ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಾಪೋಕ್ಲು ಕೊಡುವ ಸಮಾಜ ಪೊಮ್ಮಕ್ಕಡ ಪರಿಷತ್ರ ಆಧರೆಯಲ್ಲಿ ಕೈ ಪೋಲ್ದು ತೀನಿ ನಮ್ಮೆ ಪೈಪೋಟಿ ಮಿಂಜ ಪ್ರದರ್ಶನ ಇದೇ ಸೆಪ್ಟೆಂಬರ್ 4-12 ಬ್ಯಾಳಾಚ ಪೋಲು 10 ಗಂಟೆಂಜ ನಾಪೋಕ್ಲು ಕೊಡುವ ಸಮಾಜ ಹತ್ರ ಹರದಾಸ ಅಪ್ಪನೇರಮಂಡ ಅಪ್ಪಚಕವಿ ಸಭಾಬಾಡಲು ಪರಿಷತ್ರ ಅಧ್ಯಕ್ಷೆ ಶ್ರೀಮತಿ ಬಾಳೇಡ ನಿಶಾ ಮೇಡಪ್ಪ ಎಂಡ ಕೊಡೋ ಕಾರ್ಯಕ್ಕೆ ಕನಪಟ್ಟ ಬಿಂದುಗಳ ಉಪಸ್ಥಿತಿಯಲ್ಲಿ ನರ್ಪ. ತೀನಿ ನಮ್ಮೆಲು ಕೊಡುವ ಸಾಂಪ್ರದಾಯಿಕ ತೀನಿ ಪೈಪೋಟಿ ಪಿಂಜ ವಾಲಗದಾಟು ಪೈಪೋಟಿ ಕೂಡ ನನಗೆ ಪರತರ ಪೈಪೋಟಿಯೂ ಇಪ್ಪ ಸ್ಟಾಲ್ ಕೂಡಿ ಇಪ್ಪ ವಿಚಾರ ಮಂಡಳಿಯೂ ನಡಪದುಂಡು. ತೀನಿ ಪೈಪೋಟಿಲು ಕೂಡಿ ಆರುವವು ಪಲಾಕ 10 ಗಂಟೆಗಳು ಹೆಚ್ಚಿಟ್ಟುಕೊಂಡು ಪರಿಷತ್ರ ಸದಸ್ಯಂಗ ಪಿಂಜ ನಾರ ಪೊಮ್ಮಕ ಏರ ಸಂಖ್ಯೆಯಲ್ಲಿ ಬಂದಿದ್ದು ಕೂಡಿ ಆರನೊಂದು ನಾಪೋಕ್ಲು ಕೊಡೋ ಸಮಾಜ ಪೊಮ್ಮಕ್ಕಡ ಪರಿಷತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಗಾರ ಕಟ್ಟಣಿತು. ವೈಸ್ಮನ್ ಕ್ಲಬ್ ಗುಣಿಕಪ್ಪಲು ಇವರ ವತಿಯಿಂದ ರಾಜ್ಯ ಮಟ್ಟದ ಮುಕ್ತ ಚದುರಂಗ ಸ್ಪರ್ಧೆ ಸೆಪ್ಟೆಂಬರ್ 15ರಂದು ವಿರಾಜಪೇಟೆ ಸಂತಾನ್ ನಮ್ಮ ಶಾಲೆಯಲ್ಲಿ ನಡೆಯಲಿದೆ. 3 ವಿಭಾಗದಲ್ಲಿ ಚೆಸ್ ಸ್ಪರ್ಧೆ ನಡೆಯಲಿದ್ದು ಆಕರ್ಷಕ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಆಸಕ್ತರು ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಕಾಳತಂಡ ಜಗದೀಶ್ 9444-2672 ಬಿಜೆ ಬೋಪಣ್ಣ 9448510652. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 6x5 ಕಾಟ್ ಖರೀದಿಸುವಾಗ ಸ್ಪ್ರಿಂಗ್ ಮ್ಯಾಟ್ರೆಸ್ ಸಂಪೂರ್ಣ ಉಚಿತ. ಇನ್ನು ಹಲವು ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರದಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀರಾಗ್ ಎಸ್ಆರ್ ಇವರು ಲಭ್ಯವಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಕ್ರಿಯೆ, ವೆನಾಸಿಲ್, ವೇರಿಕೋಸ್ ಫೇನ್ಸ್, ಪೈಲ್ಸ್, ಪಿಸ್ತೂಲ, ಫಿಶರ್ಸ್, ಲೇಸರ್ ಶಸ್ತ್ರಕ್ರಿಯೆ, ಥೈರಾಯ್ಡ್ ಮತ್ತು ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಆದ ಮೇಲೆ ರಾಷ್ಟೀಯ ಅರಣ್ಯ ಹುತಾತ್ಮಗಳ ನಾಳಿನ ಮಡಿಕೇರಿರ ಅರಣ್ಯ ಭವನತ್ ಕೈಚತ್. ನಾಡರ ಅರಣ್ಯ ಪಿನ ವನ್ಯಜೀವಿ ಸಂಪತ್ತು ರಕ್ಷಣೆ ಮಾಡುವ ನೇರತ್ ಹುತಾತ್ಮಗಳಾದ ಅರಣ್ಯ ಇಲಾಖೆರ ಹುತಾತ್ಮಗಕ್ಕೆ ಪೂಟಿತ್ ಗೌರವ ಒಪ್ಪಚಿಡುವಂಡ ಮೂಲಕ ಶ್ರದ್ಧಾಂಜಲಿ ಒಪ್ಪಚಿಟ್ಟತ್. ಈ ನೇರತ್ ಕೊಡಗು ವೃತ್ತತ್ರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ವಿನಾಯಕ್ ನರವಾಡೆ ಕೂಡ್ನನಿಗೆ ಮುಖ್ಯಪಟ್ಟ ಅಧಿಕಾರಿಯ ಹಾಜರಿಂಜತ್. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ 18 ಪೊಲಕ 11 ಜಮಜನ 6 ಕಥನೆ. ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡೆಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿ ಪುಕಾರ್ ಅರ್ಜಿನ ಕೊಡುಪ ಅನ್ನನೆ ನೋಟರೇಂಜ ಅಫಿಡವಿಟ್ ಮಾಡಿದ ದುಂಬಚಿಟ ಅರ್ಜಿನ ಸ್ವೀಕಾರ ಮಾಡುವ. ಸರ್ಕಾರಿ ಕಚೇರಿಲು ಕೆಲಸದನ ಮಿನ್ಯಕ ದೂಡು ಕುಡ್ನನಿಕೆ ಬೋರೆ ಬೋರೆ ತೊಂದರೆ ಕೊಡ್ತುಂಡುಳು ಅಧಿಕಾರಿಯ ನೌಕರಂಗಡ ಮೀದ ಸಾರ್ವಜನಿಕಂಗ ಪುಕಾರನ ಅಳ್ತು ರೂಪದ ಕೊಡ್ಕೊಲು. ರಾಜ್ಯ ಶಿಕ್ಷಣ ಸಂಶೋಧನೆ ಪಿನ ತರಬೇತಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಯಸ್ಕಂಗಡ ಶಿಕ್ಷಣ ಇಲಾಖೆ ಇಂದ ಕೂಡುಕೂಟತ್. ಅಂತಾರಾಷ್ಟೀಯ ಸಾಕ್ಷರತಾ ನಾಳು ಪಿನ ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ನಾಳೆ ಮೂಲಕ 10 ಗಂಟೆಗೆ ಮಡಿಕೆ.